ಈ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ದಿನಾಂಕ 29 ಇದೇ ಮೇ 2025 ಚಾಲನೆಯನ್ನ ಮಾಡಲಾಯಿತು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಗೌರವಾನ್ವಿತ ಕುಲಪತಿಗಳು, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು, ಕೃಷಿ ತೋಟಗಾರಿಕೆ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಗಳು, ಖಾಸಗಿ ಸಂಘ ಸಂಸ್ಥೆಗಳ ಅಧಿಕಾರಿಗಳು ತಮ್ಮಲ್ಲಿರುವಂತಹ ತಂತ್ರಜ್ಞಾನವನ್ನು ರೈತ ಬಾಂಧವರಿಗೆ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಜಾಥಾದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಮಾಡಿದರು. ಪ್ರಾರಂಭದಲ್ಲಿ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹದಿಂದ ICAR ಕೃಷಿ ವಿಜ್ಞಾನ ಕೇಂದ್ರದವರೆಗೆ ಜಾಥಾಕ್ಕೆ ಚಾಲನೆ ನೀಡಿ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳು ತಮ್ಮ ಯೋಜನೆಗಳ ಕುರಿತು ಸಾಕ್ಷ್ಯಚಿತ್ರವನ್ನ ಮಾಹಿತಿಯ ಮೂಲಕ ನೀಡಲಾಯಿತು. ಜೊತೆಗೆ ಹಸಿರು ಬಾವುಟವನ್ನ ಹಾರಿಸುವುದರ ಮೂಲಕ ವಿಜ್ಞಾನಿಗಳು, ಮುಖ್ಯಸ್ಥರುಗಳು ಚಾಲನೆಯನ್ನ ನೀಡಿದರು. ನಂತರ ರಾಯಚೂರಿನ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮ ಜರುಗಿತು. ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಸುಮಾರು 1.5 ಕೋಟಿಯಿಂದ 2 ಕೋಟಿ ರೈತರೊಂದಿಗೆ ನೇರ ಸಂವಾದವನ್ನು ಮಾಡಲಾಗ್ತಾ ಇದೆ. ಜೊತೆಗೆ 700 ಜಿಲ್ಲೆಗಳಲ್ಲಿ 2000 ಹೆಚ್ಚಿನ ವಿಜ್ಞಾನಿ ತಂಡಗಳು ಭಾಗವಹಿಸುವರು. ಹೊಸ ತಂತ್ರಜ್ಞಾನಗಳು ಹಾಗೆಯೇ ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ನೀಡಲಾಗುತ್ತದೆ. ರಾಯಚೂರು ಜಿಲ್ಲೆಯ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ನೋಡೆಲ್ ಅಧಿಕಾರಿಗಳಾದಂತಹ ಹರೀಶ್ ಬೆಂಗಳೂರು ಇವರುಗಳು ಭಾಗವಹಿಸಿ ರೈತರೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡರು. ನಾನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಕೃಷಿ ವಿಜ್ಞಾನಿ. ಈ ಒಂದು ಕಾರ್ಯಕ್ರಮ ಮುಂದಿನ 15 ಏನಿದೆಯೋ ಈ 15 ಭಾರತ ಸರ್ಕಾರದಿಂದ ಮತ್ತು ಪ್ರತಿ ರಾಜ್ಯ ಸರ್ಕಾರಗಳ ಜೊತೆ ಕೂಡಿ ಎಲ್ಲ ವಿಜ್ಞಾನಿ ಆಗಿರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲ ವಿಜ್ಞಾನಿಗಳಾಗಿರ್ಬೋದು, ಎಲ್ಲರೂ ಸುಮಾರು ರೀತಿಯಾದಂಥ ತಳಿಗಳಿದೆ, ಅದೇ ರೀತಿ ಸಮಗ್ರ ಪದ್ಧತಿಗಳಿದ್ದಾವೆ. ಈ ಎಲ್ಲ ತಂತ್ರಜ್ಞಾನಗಳನ್ನ ರೈತರ ಮಟ್ಟಿಗೆ ತಲುಪಿಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಈಗ ಇನ್ನೇನು ಮುಂಗಾರು ಬೆಳೆ ಬಿತ್ತನೆ ಶುರುವಾಗುತ್ತೆ, ಈ ಮುಂಗಾರು ಬೆಳೆ ಸಿದ್ಧತೆಗಳು ಆಲ್ರೆಡಿ ರೈತರು ಮಾಡಿಕೊಳ್ತಿರೋದ್ರಿಂದ ಈ ತಂತ್ರಜ್ಞಾನಗಳು ಅಥವಾ ತಳಿ ಏನಿದೆಯೋ ಈ ತಳಿಗಳು ತಾವು ಅಳವಡಿಸಿಕೊಂಡು ಹೆಚ್ಚಿನ ಉತ್ಪಾದನೆಯನ್ನು ಪಡ್ಕೊಳ್ಳೋದಕ್ಕೆ ಅಥವಾ ತಮ್ಮ ಆದಾಯ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಈ ಕಾರ್ಯಕ್ರಮ ಮುಖ್ಯ ಗುರಿ ಆಗಿರುತ್ತದೆ. ಮೊದಲನೇದಾಗಿ ಸುಮಾರು ರೈತರು ಇಲ್ಲಿ ಹತ್ತಿ ಆಗಿರ್ಬೋದು ಅಥವಾ ಹಸಿ ಮೆಣಸಿನಕಾಯಿ ಆಗಿರ್ಬೋದು, ಒಣ ಮೆಣಸಿನಕಾಯಿ ಆಗಿರ್ಬೋದು, ಹಣ್ಣಿನ ತರಕಾರಿ, ಹಣ್ಣಿನ ಬೆಳೆ ಎಲ್ಲ ಆಗಿರ್ಬೋದು, ತರಕಾರಿ ಸುಮಾರು ಬೇರೆ ರೀತಿ ತರಕಾರಿ, ಈರುಳ್ಳಿ ಆಗಿರ್ಬೋದು, ಈ ಎಲ್ಲ ಬೆಳೆಗಳನ್ನ ಬೆಳೆಯೋ ರೈತರು ಇದ್ದಾರೆ. ನಾನು ಕೆಲವೊಂದು ಹಣ್ಣು ತರಕಾರಿ ಮತ್ತೆ ಹೂವಿನ ನಮ್ಮ ಸಂಸ್ಥೆ ಬಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ, ಈ ಸಂಸ್ಥೆಯಲ್ಲಿ ಎಲ್ಲ ಹಣ್ಣು ತರಕಾರಿ ಹೂವು ಈ ವಿಚಾರವಾಗಿ ಸಂಶೋಧನೆ ನಡೆಯುತ್ತೆ. ಉತ್ತಮವಾದ ಹೆಚ್ಚು ಇಳುವರಿ ಕೊಡುವಂತ ರೋಗ ನಿರೋಧಕ ಶಕ್ತಿ ಇರುವಂತ ಕೆಲವೊಂದು ಕೀಟ ಬಾಧೆಗಳನ್ನ ತಡೆಗಟ್ಟಿಕೊಳ್ಳುವಂತ ಶಕ್ತಿ ಇರುವ ಸಾಮರ್ಥ್ಯ ಇರುವಂತ ತಳಿಗಳನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಇದುವರೆಗೂ ಸುಮಾರು 335 ತಳಿಗಳು ಈ ಹಣ್ಣು ಹೂವು ತರಕಾರಿ ಹಾಗೆ ಔಷಧೀಯ ಗಿಡಗಳಲ್ಲಿಯೂ ಅಭಿವೃದ್ಧಿ ಆಗಿದೆ. ಈ ಎಲ್ಲಾ ತಳಿಗಳಿಗೂ ಕೆಲವೊಂದು ಭಾಗಗಳಿಗೆ ಸೂಕ್ತವಾಗಿರುತ್ತೆ. ಈಗ ಈ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ತೋಟಗಾರಿಕಾ ಬೆಳೆಗಳು ಅಂತ ಬಂದಾಗ ಮೊದಲನೆಯದಾಗಿ ತಾವು ಮೆಣಸಿನಕಾಯಿ ಹೆಚ್ಚಿಗೆ ಬೆಳೀತೀರ. ಅದರಲ್ಲೂ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿಗೋಸ್ಕರ ಬೆಳೀತೀರಾ, ಒಣ ಮೆಣಸಿನಕಾಯಿಗೋಸ್ಕರನು ಬೆಳಿತೀವಿ. ಎಲ್ಲರೂ ರೈತರು ಇಲ್ಲಿಂದ ಬೆಳೆದು ಹೆಚ್ಚಿಗೆ ಬ್ಯಾಡಗಿ ಮಾರುಕಟ್ಟೆಗೆ ಹೋಗ್ತೀರಾ, ಕೆಲವೊಂದು ಲಾಸ್ಟ್ 2 ನಿಮ್ಗೆ ಒಳ್ಳೆ ಮಾರುಕಟ್ಟೆ ಬೆಲೆ ಸಿಗ್ತಿಲ್ಲ, ಇಲ್ಲಿಂದ ಒಂದು ಚೀಲ ಒಯ್ಯಬೇಕು ಅಂತ ಹೇಳಿದ್ರೆ 150-160 ರೂಪಾಯಿ ಕಮ್ಮಿ ಆಗತ್ತೆ. ಏನು ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಮಾತ್ರ, ಅಲ್ಲಿ ರೇಟು ಒಳ್ಳೆ ರೇಟ್ ಸಿಗ್ತಿಲ್ಲ. ಮತ್ತೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇರ್ತೀರಾ, ಒಂದು ಚೀಲಕ್ಕೆ 100-120 ರೂಪಾಯಿ ಕಮ್ಮಿ ತಗೊಳ್ಳಲ್ಲ. 1 2 ವರ್ಷದಿಂದ ಇದ್ದೇ ಬೆಲೆ ಲಾಸ್ಟ್ 2 ಇಲ್ಲ. ಇಳುವರಿನೂ ಅಷ್ಟೇ, ನೀವು ಪಡೆದಿರುವಂತ ಇಳುವರಿನೂ ಲಾಸ್ಟ್ 2-3 ಮೆಣಸಿನಕಾಯಿಲಿ ಒಳ್ಳೆ ಇಳುವರಿ ಬರ್ತಿಲ್ಲ. ನುಸಿ, ಕಪ್ಪು ನುಸಿ ಸಮಸ್ಯೆ ಹೆಚ್ಚಾಗಿದೆ, ಎಲೆ ಮುದುರ್ಕೊಳ್ಳುವಂತ ರೋಗ. ಅದರಿಂದ ಈ ತರದ್ದು ಸುಮಾರು ಕೀಟ ಬಾಧೆ, ರೋಗ ಬಾಧೆ, ಮಾರುಕಟ್ಟೆ ರೇಟ್ ಸಿಗಲ್ಲ, ಈ ತರದ್ದು ಸುಮಾರು ಸಮಸ್ಯೆಗಳಿದೆ. ಈ ಒಂದು ಆಯಾಮದಲ್ಲಿ ಸರ್ಕಾರ ಏನ್ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಸುಮಾರು ತಳಿಗಳಿದೆ ಅಥವಾ ತಂತ್ರಜ್ಞಾನಗಳಿದೆ, ಈ ತಂತ್ರಜ್ಞಾನ ಉಪಯೋಗಿಸ್ಕೊಳ್ಳೋದ್ರಿಂದ ಹೆಚ್ಚಿನ ಇಳುವರಿ ಪಡೆಯೋದಕ್ಕಾಗಿರ್ಬೋದು ಅಥವಾ ಆ ರೋಗ ಬಾಧೆ ಅಥವಾ ಈ ಕೀಟ ತಡೆಗಟ್ಟುವಂತ ಶಕ್ತಿ ಇರುವಂತ ತಳಿಗಳನ್ನ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಕೆಲವೊಂದು ಮಟ್ಟಿಗೆ ನಾವು ಈ ಕೆಲವೊಂದು ಸಮಸ್ಯೆಗಳನ್ನ ಕಮ್ಮಿ ಮಾಡಬಹುದು. ಮೊದಲನೇದಾಗಿ ನಾವು ಈಗ ಇನ್ನೇನು ಮುಂಗಾರು ಬಿತ್ತನೆ ಮಾಡ್ತೀವಿ, ಸುಮಾರು ಜನ ಬ್ಯಾಂಕ್ ಅಲ್ಲಿ ಕೃಷಿ ಸಾಲ ತಗೋತೀರ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಕೃಷಿ ಸಾಲ ಸುಮಾರು ಜನ ತಗೋತೀರಾ, ಕೆಲವರು ತಗೊಳ್ಳಲ್ಲ. ಈ ಕ್ರಾಪ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈಗ ನಾವೆಲ್ಲ ನಮಗೋಸ್ಕರ ಇನ್ಶೂರೆನ್ಸ್ ಮಾಡ್ಕೋತೀವಿ, ಆರೋಗ್ಯ ಚೆನ್ನಾಗಿಲ್ದಿದ್ರೆ ಹಾಸ್ಪಿಟಲ್ಗೆ ಹೋದಾಗ ಕೆಲವೊಂದು ಟೈಮ್ ಲಕ್ಷ ಆಗುತ್ತೆ, 2 ಲಕ್ಷ ಆಗುತ್ತೆ. ಅಂತ ಟೈಮಲ್ಲಿ ನಾವು ಪ್ರೀಮಿಯಂ ಕಟ್ಟಾಗ ನಮ್ಗೆ ಆ ಒಂದು ಪ್ರೀಮಿಯಂ ಕಟ್ಟಿರೋದ್ರಿಂದ ಹಾಸ್ಪಿಟಲ್ ತೋರಿಸ್ಕೊಳ್ಳಿಕ್ಕೆ ಕೆಲವೊಂದು ಟೈಮ್ ಹೆಚ್ಚಿನ ಖರ್ಚಿಗಾದ್ರೂ ಸ್ವಲ್ಪ ಇನ್ಶೂರೆನ್ಸ್ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಈ ಕ್ರಾಪ್ ಇನ್ಶೂರೆನ್ಸ್ ತುಂಬಾ ಅತಿಯಾದ ಮಳೆ ಆಗಿರ್ಬೋದು ಅಥವಾ ತೀರಾ ಮಳೆನೇ ಇಲ್ದಿರ ಇರ್ಬೋದು ಅಥವಾ ತುಂಬಾ ಮಳೆ ಆಗೋಗಿ ಬಿತ್ತನೆ ಮಾಡದಿರಕ್ಕೆ ಆಗೋದಿಲ್ಲ ಅಂತ ಟೈಮಲ್ಲೂ ಕೂಡ ಈಗೆಲ್ಲಾನು ಸ್ಪೆಸಿಫಿಕ್ ರೀಜನ್ ಸ್ಪೆಸಿಫಿಕ್ ಕ್ರಾಪ್ ಇನ್ಶೂರೆನ್ಸ್ ಇರೋದ್ರಿಂದ ಈ ಬೆಳೆ ವಿಮೆ ಮಾಡೋದು ಅತಿ ಮುಖ್ಯವಾದದ್ದು. ಎಲ್ಲ ರೈತರು ಯಾರು ಕೃಷಿ ಸಾಲ ಮಾಡಿಸಿರ್ತಾರೋ ಬ್ಯಾಂಕ್ ಕಡೆಯಲ್ಲಿ ತಮ್ಗೆ ಆಲ್ರೆಡಿ ಪ್ರೀಮಿಯಂ ಅನ್ನೋದು ಎಲ್ಲ ಈಗ ಮುಂಗಾರು ಬೆಳೆಗಳಿಗೆ ಎಲ್ಲ 2% ಇರುತ್ತೆ, ಗೌರ್ಮೆಂಟ್ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರುತ್ತೆ, ತಮ್ಮ ಕಡೆಯಿಂದನೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ತಮ್ಮ ಬೆಳೆ ವಿಮೆ ಅನ್ನೋದು ಮುಂದೆ ಆಪತ್ ಕಾಲದಲ್ಲಿ ಇಳುವರಿ ತುಂಬಾ ಕಮ್ಮಿ ಬಂದಾಗ ಅಸೆಸ್ಮೆಂಟ್ ಮಾಡಿ ಸುಮಾರು 70-80% ಏನ್ ನೀವು ಕರಾಬಲ್ ಅಮೌಂಟ್ ಏನಿರುತ್ತೋ ಅಷ್ಟು ಇಂಡೆಮ್ನಿಫಿಕೇಶನ್ ಆಗುತ್ತೆ. ಇದು ಮುಖ್ಯವಾಗಿ ನಾವು ಏನಂದ್ರೆ ಮುಂಜಾಗ್ರತೆ ಕಾರ್ಯಕ್ರಮ, ಏನು ನಾವು ಏನೇ ಬೆಳೆ ತಗೊಳಕ್ ಮೊದಲು ಅದನ್ನ ಇನ್ಶೂರ್ ಮಾಡ್ಕೋಬೇಕು, ಅದನ್ನ ವಿಮೆ ಮಾಡ್ಕೋಬೇಕು ಅನ್ನೋದು ಮುಂಜಾಗ್ರತೆ. ಅಲ್ಲಿಂದ ಹಿಡಿದು ನಾವು ಮತ್ತೆ ಶುರು ಆಗುತ್ತೆ. ಬೆಳೆ ಬೆಳೆಗೂ ಒಂದೊಂದು ರೀತಿ ಆದಂತ ಸಮಸ್ಯೆ ಇರುತ್ತೆ. ಉಳುಮೆ ಮಾಡ್ಬೇಕಾದ್ರೆ ಸ್ವಲ್ಪ ಆಳವಾಗಿ ಉಳುಮೆ ಮಾಡಬೇಕು, ಬೇಸಿಗೆಯಲ್ಲಿ ಚೆನ್ನಾಗಿದ್ದ ಮಣ್ಣನ್ನೆಲ್ಲನು ಬಿಸಿಲಿಗೆ ಚೆನ್ನಾಗಿ ಇದಾಗೋ ತರ ಇಡಬೇಕು, ಈ ತರದ್ದೇನಾದ್ರೂ ಹುಳ ಏನಾದ್ರೂ ಮೊಟ್ಟೆ ಇಟ್ಟಿದ್ರೆ ಎಲ್ಲಾನು ಹೋಗುತ್ತೆ. ಈ ತರದ್ದೆಲ್ಲ ಪದ್ಧತಿಗಳನ್ನ ನಾವು ಅಳವಡಿಸ್ಕೊಂಡು ಹೋಗ್ಬೇಕು. ಅದಲ್ಲದೆ ಉತ್ತಮ ತಳಿ ಉಪಯೋಗಿಸ್ಕೊಳ್ಳೋದು ತುಂಬಾ ಮುಖ್ಯ. ನಾ ಮೆಣಸಿನ್ಕಾಯಿ ವಿಚಾರವಾಗಿ ಹೇಳ್ಬೇಕಾದ್ರೆ ನಮ್ಮ ಸಂಸ್ಥೆಯಲ್ಲಿ ಹಸಿ ಮೆಣಸಿನ್ಕಾಯಿಗೋಸ್ಕರನೂ ಅಷ್ಟೇ, ಅದೇ ತರ ಒಣಗಿನ ಮೆಣಸಿನ್ಕಾಯಿಗೋಸ್ಕರ ಅಷ್ಟು ಸುಮಾರು ತಳಿ ಇದೆ. ಸುಮಾರು ಒಂದು 15 ಮೆಣಸಿನ್ಕಾಯಿ ತಳಿ ಇದೆ. ನಿಮ್ಮ ಭಾಗಕ್ಕೆ ಅರ್ಥ ಮೇಘನ ಅನ್ನೋ ಒಂದು ತಳಿ ಇದೆ. ಇದು ಒಣ ಮೆಣಸಿನ್ಕಾಯಿಗೆ ತುಂಬಾ ಒಳ್ಳೆ ವೆರೈಟಿ, ಸುಮಾರು 25-30 ಕ್ವಿಂಟಲ್ ಒಂದು ಎಕರೆಗೆ ತೆಗಿಬಹುದು ಅರ್ಥ ಮೇಘನ ಅಂತ ಒಂದು ತಳಿ. ಈ ತಳಿ ಈ ಟೊಮೆಟೋದಲ್ಲಿ ಎಲೆ ಮುದುರು ರೋಗ ಏನಿದೆಯೋ ಆ ಎಲೆ ಮುದುರು ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಆ ತಳಿಯಲ್ಲೇ ಇದೆ, ತಳಿಯಲ್ಲೇ ಇದೆ. ನಾವು ನಮ್ಮಲ್ಲಿ ಸುಮಾರು ಜನಕ್ಕೆ ಅವಾಗವಾಗ ಜ್ವರ ಬರ್ತಾ ಇರ್ತದೆ, ಇನ್ ಕೆಲವ್ರನ್ನ 5 ವರ್ಗ ಸೂಜಿನೇ ಸುಚ್ಚಿಕೊಂಡಿಲ್ಲ ಅಂತಾರೆ, ಅಂದ್ರೆ ಅವನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಆತರ ತಳಿಯಲ್ಲೇ ನಾವು ರೋಗ ನಿರೋಧಕ ಶಕ್ತಿಯನ್ನು ಅಭಿವೃದ್ಧಿಪಡಿಸಿರ್ತೀವಿ. ಸೊ ಈ ಅರ್ಥ ಮೇಘನ ಅನ್ನೋ ಒಂದು ತಳಿ ಒಣಮೆಣಸಿನಕಾಯಿಗೆ ಹೆಚ್ಚಿಗೆ ನಾವು ರೆಫರ್ ಮಾಡ್ತೀವಿ. ನಿಮ್ಮ ಭಾಗಕ್ಕೂ ಸೂಕ್ತವಾಗಿರುತ್ತೆ. ಮಾರುಕಟ್ಟೆಯಲ್ಲೂ ಈ ಸಿಂಜೆಂಟಾ ಸೆಗ್ಮೆಂಟ್ ಏನಿದೆಯೋ ಆ ಸೆಗ್ಮೆಂಟ್ ಅಲ್ಲಿ ಬರುತ್ತೆ, ಅದ್ರಿಗೆ ಏನ್ ಬೆಲೆ ಸಿಗುತ್ತೋ ಇದನ್ನು ಪ್ರೀಮಿಯಂ ಬೆಲೆ ಅದೇ ಬೆಲೆ ಸಿಗುತ್ತೆ. ಅದೇ ರೀತಿ ಒಣಮೆಣಸಿನಕಾಯಿಗಾದ್ರೆ ಹೆಚ್ಚು ಖಾರ ಬೇಕಾಗಿರೋದು ಒಣಮೆಣಸಿನಕಾಯಿ ಆದ್ರೆ ಅರ್ಕ ಹರಿತ ಅಂತಿದೆ, ಸುಮಾರು 80-100 ಕ್ವಿಂಟಲ್ ವರ್ಗೂ ಇಳುವರಿ ಬರುತ್ತೆ ಇದು ಎಕರೆಗೆ ಅರ್ಕ ಹರಿತ ಅಂತ. ಅರ್ಕ ಖ್ಯಾತಿ ಅಂತ ಒಂದು ಸ್ವಲ್ಪ ಖಾರ ಕಮ್ಮಿ ಅದು, ಇದು ಅರ್ಕ ಹರಿತ ಖಾರ ಜಾಸ್ತಿ, ಇಳುವರಿಯಲ್ಲಿ ಎರಡೂ ಒಂದೇ ಇಳುವರಿ. ಈ ತಳಿಗಳೇನಿದೆಯೋ ಈ ತಳಿಗಳು ನೀವು ತಮ್ಮಲ್ಲಿ ನಾವು ಈ ಮುಂದಿನ ಬೆಳೆಗಳಿಗೆ ಉಪಯೋಗಿಸ್ಕೊಳ್ಳೋದ್ರಿಂದ ಈಗ ಬರ್ತಿರೋ ಇಳುವರಿಗಿಂತ ಹೆಚ್ಚಿನ ಇಳುವರಿ, ರೋಗ ನಿರೋಧಕ ಶಕ್ತಿ. ಒಂದು ಎಕರೆ ನಿಮ್ಗೆ ಮೆಣಸಿನ್ಕಾಯಿ ಬೆಳಿಬೇಕು ಅಂತ ಹೇಳಿದ್ರೆ 35,000-40,000 ರೂಪಾಯಿ ಎಣ್ಣೆ ಬೇಕಾಗುತ್ತೆ ಅಲ್ವಾ, ಮತ್ತೊಡಿಲಿಕ್ಕೆ ಸುಮಾರು 30,000-40,000 ರೂಪಾಯಿ ಇಲ್ದಿರೋ ಈಗ ಬೆಳೆ ಬರ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ಈ ತರದ ಖರ್ಚು ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು ರೋಗ ನಿರೋಧಕ ಶಕ್ತಿ ಇರೋದ್ರಿಂದ. ಈ ಹಸಿ ಮೆಣಸಿನ್ಕಾಯಿ ವೆರೈಟಿ ಸುಮಾರು ನಿಮ್ಮ ಏರಿಯಾಗಳಿಗೆ ಈ 3 ವೆರೈಟಿ ತುಂಬಾ ಚೆನ್ನಾಗಿ ಒಪ್ಕೊಂಡಿದ್ದಾವೆ, ಬರುತ್ತೆ ಈ ತರ ಜಾಗದಲ್ಲಿ, ಸುಮಾರು ರೈತರನ್ನು ಬೆಳೆದಿದ್ದಾರೆ ಈ ಲಿಂಗಸೂಗೂರು ಭಾಗದಲ್ಲಿ ಎಲ್ಲಾನು. ಅದೇ ರೀತಿ ಈರುಳ್ಳಿಯಲ್ಲೂ ಕೂಡ ಅರ್ಕ ಕಲ್ಯಾಣ್ ಅಂತ ಒಂದು ವೆರೈಟಿ ಇದೆ, ಇದು ಕೂಡ ಈರುಳ್ಳಿಯಲ್ಲಿ ಬ್ಲಾಚ್ ಅಂತ ಒಂದು ರೋಗ ಬರುತ್ತೆ, ಪರ್ಪಲ್ ಬ್ಲಾಚ್ ಅಂತ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ. ಇಳುವರಿನೂ ಒಳ್ಳೆ ಇಳುವರಿ, ಸುಮಾರು 15-10 ವರ್ಗೂ ಸಿಗುತ್ತೆ ನಿಮ್ಗೆ. ಟೊಮೆಟೋದಲ್ಲೂ ಅರ್ಕ ರಕ್ಷಕ್ ಅಂತ ಒಂದು ವೆರೈಟಿ ಇದೆ, ಇದು ಮೊಟ್ಟೆ ಆಕಾರದ ಹಣ್ಣು, ಮಾರ್ಕೆಟ್ ಅಲ್ಲಿ ಒಳ್ಳೆ ಬೇಡಿಕೆ ಇದೆ ಅದಕ್ಕೆ. ಅದೇ ರೀತಿ ಅರ್ಕ ಅಭೇದ್ ಅಂತ ಒಂದು ತಳಿ ಇದೆ, ಗುಂಡು ಆಕಾರದ ಹಣ್ಣು. ಇವೆರಡೂ ಶೆಲ್ಫ್ ಲೈಫ್ ಚೆನ್ನಾಗಿದೆ, ಹಣ್ಣು ಸುಮಾರು 7-8 ದಿನಾನು ಅದೇ ಗಟ್ಟಿತನ ಇರುತ್ತೆ, ಬೇರೆ ದೂರದ ಮಾರ್ಕೆಟ್ಗೆ ಕಳಿಸ್ಬೇಕಿದ್ರೆ ಕಳಿಸೋದಕ್ಕೂ ಅವಕಾಶ ಇದೆ. ಈ ರೀತಿ ಸುಮಾರು ಹಣ್ಣು ತರಕಾರಿ ಹೂವಿನ ಗಿಡಗಳು ಅಷ್ಟೇ, ರೋಜಾದಿಂದ ಹಿಡಿದು ಚೆಂಡು ಹೂವದವರೆಗೂ ಎಲ್ಲಾ ರೀತಿಯಾದ ಸುಮಾರು ತಳಿಗಳಿವೆ. ಈ ಎಲ್ಲ ತಳಿಗಳನ್ನು ಬೀಜ ತಗೋಬೇಕು ಅಂತ ಹೇಳಿದ್ರೆ ಮುಖ್ಯ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಸಂಸ್ಥೆ ಇರೋದು ಬೆಂಗಳೂರಲ್ಲಿ, ನೀವು ರೈತರು ಇಲ್ಲಿ ರಾಯಚೂರು ಭಾಗದಲ್ಲಿ ಇರ್ತೀರಾ, ಬೀಜ ತಗೊಳ್ಳಿಕ್ಕೆ ನೀವು ಫೋನ್ ನಂಬರ್ ಇದೆ ನಮ್ಮಲ್ಲಿ, ಒಂದು ಫೋನ್ ಮಾಡಿ ಅಥವಾ ಒಂದು ಮೆಸೇಜ್ ಕಳಿಸಿದ್ರು ನಿಮ್ಮ ಅಡ್ರೆಸ್ಗೆ ಒಂದು ವಾರದಲ್ಲಿ ಬೀಜ ನಿಮ್ಮ ಅಡ್ರೆಸ್ ತಲುಪೋತಾರೆ. ಇಂಡಿಯನ್ ಪೋಸ್ಟ್ ಜೊತೆ ನಮ್ಗೆ ಒಂದು ಕಾಂಟ್ಯಾಕ್ಟ್ ಇದೆ, ಇಂಡಿಯನ್ ಪೋಸ್ಟ್ ಮುಖಾಂತರ ನಿಮ್ಗೆ ಬೀಜ ತಲುಪಿಸ್ತೀವಿ. ಇದೇ ರೀತಿ ಹಣ್ಣು ಅಲ್ಲ ಅಷ್ಟೇ, ಸೀಬೆಯಲ್ಲೂ ನಮ್ಮಲ್ಲೂ ಅರ್ಕ ಕಿರಣ್ ಅಂತ ಒಂದು ತಳಿ ಇದೆ, ಅರ್ಕ ರಶ್ಮಿ ಅಂತಿದೆ, ಇವು ಒಳ್ಳೆ ತಳಿ ನಿಮ್ ಭಾಗಕ್ಕೂ ಹೊಕ್ಕೊಳ್ಳುತ್ತೆ. ಇದನ್ನ ಹಾಗೆ ಹಣ್ಣು ತಿನ್ಲಿಕ್ಕೂ ಆಗುತ್ತೆ, ಜ್ಯೂಸ್ ಮಾಡ್ಲಿಕ್ಕೂ ಉಪಯೋಗ ಆಗುತ್ತೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ನಿಮಗೆ ಹಣ್ಣು ಹೆಚ್ಚಿಗೆ ಫ್ರೆಶ್ ಹಣ್ಣು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಜ್ಯೂಸ್ ಅಂಗಡಿ ಇದಕ್ಕೆ ಮಾರುಕಟ್ಟೆಗೂ ಬಳಸಬಹುದು. ಪಪ್ಪಾಯನ್ನು ಬೆಳೀತಾರೆ ರೈತರು ಭಾಗದಲ್ಲಿ, ಪಪ್ಪಾಯದಲ್ಲೂ ಅರ್ಕ ಪ್ರಭಾತ್ ಅಂತ ಒಂದು ಒಳ್ಳೆ ತಳಿ ಇದೆ. ಇದಕ್ಕೂ ಪಪ್ಪಾಯ ರಿಂಗ್ ಸ್ಪಾಟ್ಗೆ ಸ್ವಲ್ಪ ರೆಸಿಸ್ಟೆನ್ಸ್ ಇದೆ. ಹೆಚ್ಚಿಗೆ ಪಪ್ಪಾಯದಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಪಪ್ಪಾಯ ವೈರಸ್ ಸಮಸ್ಯೆ ಇದೆ. ಸೊ ಈ ಪಪ್ಪಾಯದಲ್ಲೂ ಅಷ್ಟೇ ಸಮಗ್ರ ಬೆಳೆ ನಿರ್ವಹಣೆಯಲ್ಲೂ ನಿಮಗೆ ನಮ್ಮ ಸಂಸ್ಥೆಯಿಂದ ಒಳ್ಳೆ ಮಾಹಿತಿ ಸಿಗುತ್ತೆ. ಪ್ರತಿ ವರ್ಷ ಸಂಸ್ಥೆಯಲ್ಲಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಇರುತ್ತೆ. ಸೇವಿಕೆಗಳಿಂದ ಕರ್ಕೊ ಬರ್ತಾರೆ, ಆಸಕ್ತಿ ಉಳ್ಳ ರೈತರು ಬಂದ್ರೆ ಇನ್ನೂ ಹೆಚ್ಚಿಗೆ ಎಲ್ಲಾ ಬೆಳೆಗಳನ್ನು ಮೌಲ್ಯವರ್ಧಿತ ಎಲ್ಲಾ ಒಂದು ಪ್ರಾಡಕ್ಟ್ಸ್ ಏನಿದೆ ಸುಮಾರು 150-170 ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ ಇದಾವೆ. ಸೀಬೆಯಲ್ಲಿ ಸೀಬೆ ಬಾರ್ ಅಂತೀವಿ ಅಥವಾ ಸೀಬೆ ಜ್ಯೂಸ್ ಅಂತೀವಿ, ಈ ತರದ ಸುಮಾರು, ಈವನ್ ಡ್ರ್ಯಾಗನ್ ಫ್ರೂಟ್ ಸುಮಾರು ಜನ ಬೆಳೀತಾರೆ. ಡ್ರ್ಯಾಗನ್ ಫ್ರೂಟ್ ಫ್ರೆಶ್ ಹಣ್ಣು ಮಾರಾಟ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಪೌಡರ್ ಎಕ್ಸ್ಟ್ರಾಕ್ಟ್ ಮಾಡಬಹುದು, ಡ್ರ್ಯಾಗನ್ ಫ್ರೂಟ್ ರೆಡಿ ಟು ಸರ್ವ್ ಜ್ಯೂಸ್. ಯಾವ ತರ ಹೆಣ್ಮಕ್ಳು ಸುಮಾರು ಜನ ಇದ್ದೀರಾ, ತಾವು 8 ಜನ ಗುಂಪು ಆಗಿ ನಮ್ಮಲ್ಲಿ ಈ ಯಾವ್ಯಾವ ಒಂದು ತಂತ್ರಜ್ಞಾನ ಏನಿದೆಯೋ ಈ ತಂತ್ರಜ್ಞಾನ ಅಭಿವೃದ್ಧಿ ಪಡಿಸಿರೋದು, ಎಸ್ಪೆಷಲಿ ವ್ಯಾಲ್ಯೂ ಅಡೆಡ್ ಮೌಲ್ಯವರ್ಧನೆಗೆ ಹೆಣ್ಮಕ್ಳು ಮುಂದೆ ಬಂದು ಈ ಒಂದು ತಂತ್ರಜ್ಞಾನ ತಾವು ಲೈಸೆನ್ಸ್ ತಗೊಂಡು ನಮ್ಮ ಸಂಸ್ಥೆ ಹೆಸರು ಬಳಸ್ಕೊಂಡು ನಿಮಗೆ ಪ್ರತಿಯೊಂದು ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀವಿ. ಆ ಒಂದು ಪ್ರಾಡಕ್ಟ್ ಹೇಗೆ ತಯಾರಿ ಮಾಡಬೇಕು, ನಮ್ಮ ಸಂಸ್ಥೆಯಲ್ಲಿ ಒಂದು ವಾರದ ನಿಮಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ. ಯೂತ್ ಸುಮಾರು ಜನ ಇದ್ದೀರಾ, ಯುವಕರು ಇದ್ದೀರಾ, ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು. ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತೀರಾ, ಈಗ ಸುಮಾರು ಆರ್ಗ್ಯಾನಿಕ್ ಫಾರ್ಮುಲೇಷನ್ಸ್ ಇದಾವೆ, ಅಂದ್ರೆ ಈಗ ಸೂಕ್ಷ್ಮಾಣುಜೀವಿಗಳು ಉಪಯುಕ್ತಕರವಂತ ಸೂಕ್ಷ್ಮಾಣುಜೀವಿಗಳು ಇದಾವೆ ನಮ್ಮಲ್ಲಿ. ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ ಅಂತೇಳಿ ಒಂದು ಪ್ರಾಡಕ್ಟ್ ಇದೆ, ಇದು ಎಲ್ಲ ಬೆಳೆಗಳನ್ನು ಉಪಯೋಗಿಸ್ಕೋಬಹುದು. ಹೆಚ್ಚಿಗೆ ಪೊಮೊಗ್ರಾನೇಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ಅದೇ ತರ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸೂಕ್ಷ್ಮ ಪೋಷಕಾಂಶಗಳೇನಿದೆವೋ, ಬಾಳೆಗೆ ಬೇಕಾಗಿರುವಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತರಕಾರಿ ಎಲ್ಲ ಬೆಳೆಗಳಿಗೂ, ಅದೇ ತರ ಸಿಟ್ರಸ್ ಬೆಳೆಗಳಿಗೂ, ನಿಂಬೆ ಹಣ್ಣು ಆ ತರ ಬೆಳೆಗಳಿಗೂ, ಈ ಎಲ್ಲ ಬೆಳೆಗಳಿಗೂ ಈ ಸೂಕ್ಷ್ಮ ಪೋಷಕಾಂಶಗಳು ಏನ್ ಬೇಕು ಎಷ್ಟು ಮಟ್ಟಿಗೆ ಬೇಕು ಅದನ್ನೆಲ್ಲ ಪ್ರಾಡಕ್ಟ್ ತಯಾರಿ ಮಾಡಿದ್ವಿ. ರೈತರು ತಗೊಂಡು ಅದು ಹೊಲದಲ್ಲಿ ಬಳಕೆ ಮಾಡಬಹುದು. ಆದ್ರೆ ಯುವಕರು ಅದನ್ನು ತಾವು ತಯಾರಿಸಿ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಒಳ್ಳೆ ಮಾರ್ಜಿನ್ ಇರುತ್ತೆ. ತಾವೇ ಯುವಕರು ಈ ತರದ ಪ್ರಾಡಕ್ಟ್ಸ್ ನ ಲೈಸೆನ್ಸ್ ತಗೊಂಡು, ಯಾಕಂದ್ರೆ ಗೌರ್ಮೆಂಟ್ ಸಂಸ್ಥೆಯಿಂದ ಲೈಸೆನ್ಸ್ ಹೆಚ್ಚಿಗಿರಲ್ಲ, ನಮ್ಮ ಸಂಸ್ಥೆಯಲ್ಲೇ ನಿಮ್ಗೆ ಉಳ್ಕೊಳ್ಳಿಕ್ಕೆ 6 ತಿಂಗಳ ವ್ಯವಸ್ಥೆನೂ ಇರುತ್ತೆ. ಯುವಕರಿಗೆ ಅಲ್ಲೇ ಬಂದು ಸ್ಟಾರ್ಟ್ಅಪ್ಸ್ ಅಂತೀವಿ, ಎಲ್ಲ ಫೀಲ್ಡ್ ಅಲ್ಲೂ ಸ್ಟಾರ್ಟ್ಅಪ್ಸ್ ಬಂದಿದ್ದಾರೆ, ಉದ್ಯೋನ್ಮುಖ ಎಲ್ಲ ಉದ್ಯಮಗಳು. ಸೊ ಈ ಯುವಕರು ಈ ತರದ್ರ ಬಗ್ಗೆ ಒಂದ್ ಸ್ವಲ್ಪ ಸುಮಾರು 150-170 ಟೆಕ್ನಾಲಜೀಸ್ ಏನಿದೆ ನಮ್ಮಲ್ಲಿ ನಿಮ್ಮ ಭಾಗಕ್ಕೆ ಉಪಯೋಗ ಆಗೋಂತ ಆಯ್ಕೆ ಮಾಡಿಕೊಂಡು ಅದನ್ನ ತಾವು ಅಳವಡಿಸ್ಕೋಬಹುದು. ಈ ರೀತಿ ಕೃಷಿಯೇತರ ಚಟುವಟಿಕೆಗಳಲ್ಲಿ ತಾವು ಅಳವಡಿಸ್ಕೊಳ್ಳೋದ್ರಿಂದ, ತೋಟಗಾರಿಕೆ ಒಂದು ಭಾಗ ಹೆಚ್ಚಿಗೆ ಅಳವಡಿಸ್ಕೊಳ್ಳೋದ್ರಿಂದ ಒಳ್ಳೆ ಆದಾಯ ಸಿಗುತ್ತೆ, ಸ್ವಲ್ಪ ಡೈವರ್ಸಿಫೈ ಆಗುತ್ತೆ. ಒಂದರಲ್ಲಿ ರೈಟ್ ಎಲ್ಲ ಬಿದ್ದು ರೈಟ್ ಹೋದ್ರೂ ಇನ್ನೊಂದು ಬೆಳೆಯಲ್ಲಿ ಬರೋ ತರ ಅನುಕೂಲ. ಮುಂದಿನ 5 ದಿನಗಳಲ್ಲಿ ತಮ್ಮ ಹಳ್ಳಿಗಳಿಗೆ ನಮ್ಮ ವಿಜ್ಞಾನಿಗಳ ತಂಡ ಮತ್ತೆ ಕೆವಿಕೆ ತಂಡ ಎಲ್ಲ ಭೇಟಿ ಕೊಡ್ತೀವಿ, ತಮ್ಮ ಹೊಲಗಳಿಗೂ ಬರ್ತೀವಿ. ನಂತರ ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ಮುಖ್ಯಸ್ಥರಾದಂತಹ ಡಾಕ್ಟರ್ ತಿಮ್ಮಣ್ಣ ಇವರುಗಳು ಕೂಡ ರೈತರೊಂದಿಗೆ ಕೆಲವು ವಿಚಾರಗಳನ್ನು ಹಮ್ಮಿಕೊಳ್ಳುತ್ತಾ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಮಾಹಿತಿಯನ್ನು ರೈತ ಬಾಂಧವರು ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರು. ಕೃಷಿ ವಿಕಸಿತ ಸಂಕಲ್ಪ ಅಭಿಯಾನ ಇದು ದೇಶಾದ್ಯಂತ ಎಟ್ ಎ ಟೈಮ್ ಲಾಂಚ್ ಆಗ್ತಾ ಇದೆ. ಇವತ್ತು ಭುವನೇಶ್ವರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಸುಮಾರು 2 ಕೋಟಿ ಜನಸಂಖ್ಯೆ, 2 ಕೋಟಿ ರೈತರನ್ನ ರೀಚ್ ಮಾಡೋ ಒಂದು ಉದ್ದೇಶದಿಂದ ಸುಮಾರು ಒಂದು 700 ಕೃಷಿ ವಿಜ್ಞಾನಿಗಳ ತಂಡ 2 ಕೋಟಿ ರೈತರೊಂದಿಗೆ ನೇರ ಸಂವಾದ. ಬೇರೆ ಬೇರೆ ಇದು ICAR ಇರ್ಬೋದು, ರಾಜ್ಯ ಸರ್ಕಾರದ ವಿವಿಧ ಕೃಷಿ ಇಲಾಖೆಗಳಿರ್ಬೋದು, ಪಶುಸಂಗೋಪನೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇದೆ, ಮೀನುಗಾರಿಕೆ ಇಲಾಖೆ ಇದೆ, ಈ ಒಂದು ಸಹಯೋಗದಲ್ಲಿ. ಅದೇ ರೀತಿ ನಮ್ಮ ಇಫ್ಕೋದವರು ಇದ್ದಾರೆ. ಇವತ್ತು ಬೇರೆ ಬೇರೆ ಒಂದು ಗೌರ್ಮೆಂಟ್ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳಿಂದವಲ್ಲ ಆ ಒಂದು ಸಹಯೋಗದಲ್ಲಿ 15 ದಿನ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಮಾನ್ಯ ಕೃಷಿ ಸಚಿವರು ಕೇಂದ್ರ ಕೃಷಿ ಮಂತ್ರಾಲಯದವರು ಹೇಳಿದಂಗೆ 11 ಮಹಿನೆ ಲ್ಯಾಬ್ ಮೇ 1 ಮಹಿನೆ ಫೀಲ್ಡ್ ಮೇ ಅಂದ್ರೆ 11 ತಿಂಗಳು ಲ್ಯಾಬ್ ಅಲ್ಲಿ ನೀವೇನು ರಿಸರ್ಚ್ ಮಾಡಿದ್ರಲ್ಲ ಅದು ಒಂದು ತಿಂಗಳು ರೈತರ ಜೊತೆಗೆ ನೀವು ಶೇರ್ ಮಾಡ್ಕೊಳ್ರಿ, ರೈತರ ಜೊತೆಗೆ ಹಂಚ್ಕೊಳ್ರಿ, ಅಂದ್ರೆ ನೀವು ಡೈರೆಕ್ಟ್ ಲ್ಯಾಬ್ ಬಿಟ್ಟು ಫೀಲ್ಡಿಗೆ ಬರ್ರಿ ಅನ್ನೋದಂದ್ರೆ ಲ್ಯಾಬ್ ಇಂದ ಲ್ಯಾಂಡ್ಗೆ ಅಂದ್ರೆ ನಮ್ದೇನು ಕೃಷಿ ಸಂಶೋಧನೆ ಆಗುತ್ತಲ್ಲ ಅದನ್ನ ನೆಕ್ಸ್ಟ್ ರೈತರ ಒಂದು ಈ ಒಂದು ಗ್ಯಾಪ್ ಏನಿದೆ ಅಲ್ಲ ಆ ಗ್ಯಾಪ್ ಆಲ್ರೆಡಿ ಗ್ಯಾಪ್ ಎಕ್ಸ್ಟೆನ್ಷನ್ ವಿಸ್ತರಣದವ್ರು ಮಾಡ್ತಾ ಇದ್ದಾರೆ. ಇನ್ನೇ ಉತ್ತಮ ಒಂದು ರೀತಿಯಲ್ಲಿ ಎಫೆಕ್ಟಿವ್ ಆಗಿ ಈ ಒಂದು ಗ್ಯಾಪ್ ಅನ್ನ ಕಡಿಮೆ ಮಾಡುವಂತ ಉದ್ದೇಶದಿಂದ ರೈತರೊಂದಿಗೆ ನೇರ ಸಂವಾದ ಕಾರ್ಯಕ್ರಮಗಳಿರ್ಬೋದು, ರೈತ ಗೋಷ್ಠಿಗಳಿರ್ಬೋದು, ಕಿಸಾನ್ ಗೋಷ್ಠಿಗಳಿರ್ಬೋದು, ಅದೇ ರೀತಿ ನಿಮ್ತರ ನಿಮ್ಮ ಊರಲ್ಲೇನೆ ಪ್ರತಿಯೊಂದು ಇವಾಗ ನಾ ಹೇಳಿದಾಗ ಅವಾಗಲೇ ಹೇಳಿದಾಗೆ ಕೃಷಿ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಮೀನುಗಾರಿಕೆ ಇಲಾಖೆ, ತೋಟಗಾರಿಕಾ ಇಲಾಖೆ, ಇಫ್ಕೋದವರು, ಅದೇ ರೀತಿ ಎಲ್ಲರೂ ಒಟ್ಟಿಗೂಡಿ ಈ ಒಂದು ರಾಯಚೂರು ಡಿಸ್ಟಿಕ್ ಅಲ್ಲಿ ಮುಂದಿನ ಒಂದು 15 ದಿನದಲ್ಲಿ ನಮ್ಮ ಟಾರ್ಗೆಟ್ ಏನಿದೆ ಅಂದ್ರೆ 90 ಗ್ರಾಮಗಳಿಗೆ ರೀಚ್ ಆಗೋ ಒಂದು ಉದ್ದೇಶ ಇದೆ. 90 ನಮ್ಮ ಶೆಡ್ಯೂಲ್ ಮಾಡ್ಕೊಂಡಿದ್ದು 15 ದಿನ ಶೆಡ್ಯೂಲ್ ಏನಿದೆ ಅಂದ್ರೆ ಪ್ರತಿಯೊಂದು ದಿನ ಒಂದು ಈಗ ಸಪೋಸ್ ಒಂದೊಂದು ಹೋಬಳಿ ಲೆವೆಲ್, ಒಂದೊಂದು ಗ್ರಾಮ ಪಂಚಾಯತಿ ಲೆವೆಲ್, ಒಂದು 3 ಹಳ್ಳಿಗಳನ್ನ ಫಾರ್ಮರ್ನ ಸೇರಿಸಿ, 3 ಹಳ್ಳಿ ರೈತರನ್ನ ಸೇರಿಸಿ ಅಲ್ಲಿ ಒಂದು ಏನಿದೆ ರೈತರೊಂದಿಗೆ ನೇರ ಸಂವಾದ, ನಿಮ್ದು ಹೊಲದಲ್ಲಿ ಏನೇನು ಸಮಸ್ಯೆ ಇದೆ, ಅದೇ ರೀತಿ ನಿಮಗೇನು ಬೇಕು ಒಳ್ಳೆ ಸಸ್ಯ ಸಂರಕ್ಷಣೆ ಇರ್ಬೋದು, ಅದೇ ರೀತಿ ಯಾವ ಥರ ಉತ್ತಮ ಬೀಜದ ಒಂದು ನಿಮಗೆ ಮಾಹಿತಿ ಆಗಿರ್ಬೋದು, ಮಣ್ಣು ಮತ್ತು ನೀರಿನ ಪರೀಕ್ಷೆ ಇರ್ಬೋದು, ಎಲ್ಲ ಓವರ್ಆಲ್ ಎಲ್ಲ ರೀತಿಯ ಒಂದು ಸೌಕರ್ಯ, ಎಲ್ಲ ರೀತಿಯ ಒಂದು ಮಾಹಿತಿನ ಅದೇ ರೀತಿ ಈಗ ನಮ್ಮ ಜೊತೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಆಮೇಲೆ DD ಅನಿಮಲ್ ಅವರು ನಮ್ಮ ಜೊತೆಗೆ ಇರ್ತಾರೆ, ಈವನ್ ಅನಿಮಲ್ ಡಾಕ್ಟರ್ ಇರ್ತಾರೆ, ವೆಟನರಿ ಡಾಕ್ಟರ್ ನಮ್ಮ ಜೊತೆಗೆ ಇರ್ತಾರೆ. ಕೇರ್ ಟೀಮ್ ಮಾಡಿಕೊಂಡು ನಾವು ಪ್ರತಿಯೊಂದು ಹಳ್ಳಿಗೆ ಮುಂದಿನ 15 ದಿನಗಳಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ, ನಿಮ್ ಪ್ರತಿಯೊಂದು ಹಳ್ಳಿಗೂ ಬಂದೇ ಬರ್ತೀವಿ ನಾವು. ನಿಮ್ದು ಏನಿದೆ ಪ್ರಾಬ್ಲಮು ಅದನ್ನ ನಾವು ಫೈನಲಿ ಓವರ್ಆಲ್ ಇದು 5 ಅಬ್ಜೆಕ್ಟಿವ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. 5 ಫಸ್ಟ್ ಅಬ್ಜೆಕ್ಟಿವ್ ಬಂದು ಮುಂಗಾರು ಹಂಗಾಮಿನ ಬೆಳೆಗಳ ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ರೈತರಲ್ಲಿ ಜಾಗೃತಿ ಅಂದ್ರೆ ಅವೇರ್ನೆಸ್ ಮಾಡೋದು. ಮುಂಗಾರು ಹಂಗಾಮಿಯಲ್ಲಿ ನೀವೇನು ತೊಗರಿ ಹಾಕ್ತಿರ್ಬೋದು, ಬೇರೆ ಬೇರೆ ಏನೇನು ಬೆಳೆ ಆಗ್ತಿರಲ್ಲ ಅದ್ರ ಬಗ್ಗೆ ಓವರ್ಆಲ್ ಅದರಲ್ಲಿ ಇಂಪ್ರೂವ್ಮೆಂಟ್ ಏನಾದರೂ ಮಾಡ್ಬೇಕಂದ್ರೆ ಹಿಂದೆ ಹೆಚ್ಚಿನ ಇಳುವರಿ ಪಡಿಬೇಕಂದ್ರೆ ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆ ತಳಿಗಳಿರ್ಬೋದು, ಒಳ್ಳೆ ರೀತಿಯ ಒಂದು ಸಮಗ್ರ ಕೃಷಿ ಪದ್ಧತಿ ಇರ್ಬೋದು, ಅದ್ರ ಬಗ್ಗೆ ಮಾಹಿತಿ ಇರ್ಬೋದು. ಅದೇ ರೀತಿ ರೈತರಿಗೆ ಎರಡನೇ ಉದ್ದೇಶ ಬಂದು ರೈತರಿಗೆ ಪ್ರಯೋಜನಕಾರಿಯಾಗುವ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ನೀತಿಗಳ ಕುರಿತು ಮಾಹಿತಿ ಅಂದ್ರೆ ಈಗ ನಮ್ಮ ಜೊತೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರು ಇರ್ತಾರೆ, ವೆಟನರಿದವ್ರು ಇರ್ತಾರೆ, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳಿರ್ತಾರೆ, ಅವರು ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಅದೇ ರೀತಿ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿರ್ಬೋದು, ಏನು ಯೋಜನೆಗಳಿದಾವಲ್ಲ ಫಸಲ್ ಭೀಮಾ ಇರ್ಬೋದು, ನಾಮ್ ರೈತರದಿರ್ಬೋದು ಅಂದ್ರೆ ನಾಮ್ ಇ ಮಾರ್ಕೆಟ್, ಏನೇನು ಯೋಜನೆಗಳಿದಾವಲ್ಲ ಅದ್ರ ಬಗ್ಗೆ ಸಂಪೂರ್ಣ ಸಮಗ್ರ ಮಾಹಿತಿಯನ್ನ ನಿಮ್ ಜೊತೆ ನಾವು ಹಂಚ್ಕೊಳ್ತೀವಿ. ಅದೇ ರೀತಿ ನಿಮ್ಮ ಪಶು ಆರೋಗ್ಯ, ನಿಮ್ ದನ ಎಮ್ಮೆ ಕರ ಏನಾದ್ರು ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ ಏನಾದ್ರು ಇದ್ರೆ ಅದಕ್ಕೋಸ್ಕರ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ಕೊಂಡಿರ್ಬೋದು, ಆ ತರ ಒಂದು ಪ್ರತಿಯೊಂದ್ರ ಬಗ್ಗೆ ಮಾಹಿತಿಯನ್ನ ಓವರ್ಆಲ್ ಒಂದು ಬೆಳೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಆಮೇಲೆ ಈ ನಿಮ್ಮ ದನ ಕರುಗಳಿರ್ಬೋದು, ಮಣ್ಣು ನೀರು ಇದ್ರ ಓವರ್ಆಲ್ ಎಲ್ಲ ಏನೇನು ನಿಮ್ ಸಮಸ್ಯೆಗಳಿದಾವಲ್ಲ ಇದೆಲ್ಲ ಮಾಡಿದ್ಮೇಲೆ ಫೈನಲ್ ಏನು ಒಂದು ರಸಗೊಬ್ಬರ ಓವರ್ಆಲ್ ಎಲ್ಲ ಒಂದು ಕಂಪೈಲ್ ಮಾಡಿ ನಿಮ್ಮ ರಾಯಚೂರು ಡಿಸ್ಟಿಕ್ನ ರಾಯಚೂರು ಜಿಲ್ಲೆಯ ಒಂದು ಓವರ್ಆಲ್ ಪ್ರಾಬ್ಲಮ್ ಅದಕ್ಕೆ ಸೊಲ್ಯೂಷನ್ ಏನ್ ಮಾಡಿದ್ವಿ ಒಂದು ಕಂಪೈಲೇಷನ್ ಮಾಡಿ ಅದನ್ನ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ತಲುಪಿಸುವ ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ನಾವು ಪ್ರತಿಯೊಂದು ಹಳ್ಳಿಗೆ ಬರ್ತೇವೆ, ನಿಮ್ಮ ಒಂದು ಸಹಕಾರ ಬೇಕೇ ಬೇಕು, ದಯವಿಟ್ಟು ನಿಮ್ಮ ಹಳ್ಳಿಗೆ ಬಂದಾಗಲೂ ಸಹ ನಮಗೆ ಸಹಕರಿಸ್ತೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಧನ್ಯವಾದ ಎಲ್ಲರಿಗೂ. ಪ್ರಗತಿಪರ ರೈತರುಗಳಾದಂತಹ ಸುರೇಶ್ ಗೌಡ ಇವರುಗಳು ಕೂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಮಸ್ಕಾರ ಎಲ್ಲರಿಗೂ. ನಾನೊಬ್ಬ ರೈತ, ಹೇಳಕ್ ಇಷ್ಟಪಡ್ಬೇಕಂತಂದ್ರೆ ಇವಾಗ ಏನಂತಂದ್ರೆ ನಾವು 2018-19 ಬರಗಾಲ ಇತ್ತು, ಯಾರು ಒಂದು ಬೆಳೆನೂ ಬೆಳೆದಿದ್ದಿಲ್ಲ, ನಮ್ ಹಿರಿಯರು ಮಾಡಿದ್ದ ಆಸ್ತಿ ಇತ್ತು. ಅವತ್ತಿನ ದಿನ ಏನಂದ್ರೆ ನಮ್ಗೆ ಮಾಹಿತಿ ಇದ್ದಿದ್ದಿಲ್ಲ, ಯಾವುದೇ ಒಂದ್ ತರದ ಮಾಹಿತಿ ಇದ್ದಿದ್ದಿಲ್ಲ. ಅವತ್ ಬಂದ್ಬಿಟ್ಟು ಇಲ್ಲಿ ಒಂದು ಟ್ರೈನಿಂಗ್ ಕೇಳ್ಬೇಕಂದ್ರು ಅವತ್ತಿನ ದಿನ 25 ಮೆಂಬರ್ಗೆ ಅಂತೇಳಿ ಇರ್ತಿತ್ತು. ಆ 25 ಮೆಂಬರ್ ಫುಲ್ ಆದ್ರೂ ನಾವ್ ಹಿಂದೆ ಕುಂತ್ಕೊಂಡು ಕೇಳ್ಕೊಂಡು ಹೋಗಿದ್ದೆ ಕ್ಲಾಸ್. ಅವತ್ ಕೇಳಿದ ಕ್ಲಾಸ್ ಇವತ್ತಿನ ದಿನ ಇಲ್ಲಿ ನಿಂತ್ಕೊಂಡು ಮಾತಾಡಕ್ ನಮಗೆ ಚಾನ್ಸ್ ಸಿಕ್ಕದಂತ ಹೇಳ್ತಾ ಇದ್ವಿ. ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ತರದ ಮಾಹಿತಿ ಇರುತ್ತೆ, ಎಲ್ಲಾ ತರದ ಮಾಹಿತಿ ತಗೊಂಡು ನಾವು ಉದ್ದಾರ ಆಗ್ಬೋದು. ಇವಾಗ ನಾವ್ ಏನೇ ಮಾಡಿದ್ದೀನಿ ಅಂತ ಒಂದ್ ಸ್ವಲ್ಪ ಒಂದ್ 2 ನಿಮಿಷ ಹೇಳ್ಬಿಡ್ತೀನಿ. ಯಾಕಂದ್ರೆ ಅವತ್ತು ಏನೂ ಇದ್ದಿದ್ದಿಲ್ಲ, ನಾವು ಬರೇ ಒಣ ಬೇಸಾಯ ಭೂಮಿ. ಇಲ್ಲಿ 21 ಟ್ರೈನಿಂಗ್ ತಗೊಂಡಿದ್ದೀನಿ, ಕುರಿ ಸಾಕಾಣಿಕೆ ತಗೊಂಡಿದ್ದೀನಿ, ಮೇಕೆ ಸಾಕಾಣಿಕೆ, ಡೈರಿ ಫಾರ್ಮು ಇವೆಲ್ಲ ಟ್ರೈನಿಂಗ್ ತಗೊಂಡ್ಬಿಟ್ಟು ಆಮೇಲೆ ಇವರು ಸಹಯೋಗದಲ್ಲಿ ಎಲ್ಲಾ ಕಡೆ ತೋರಿಸಿದ್ದಾರೆ ಏನ್ ಯಾರ ರೈತರು ಹೆಂಗ್ ಮಾಡಿದ್ದಾರೆ ಏನು ಅಂತ ಅದೆಲ್ಲ ನೋಡಿಬಿಟ್ಟು ಬೇರೆ ರಾಜ್ಯಗಳಿಗೂ ಹೋಗಿ ತೋರಿಸಿದ್ದಾರೆ. ಅದನ್ನು ನೋಡಿಬಿಟ್ಟು ಇವತ್ತಿನಿಂದಲೇ ನಾ ಹೇಳ್ತಾ ಇದ್ದೀನಿ, ನಮ್ದು ನದಿಲಿಂದ 6 ಕಿಲೋಮೀಟರ್ ಪೈಪ್ ಲೈನ್ ಮಾಡಿ ಕೃಷಿ ಹೊಂಡ ಮಾಡ್ಕೊಂಡು ಇವಾಗ ಒಂದು 20 ಎಕರೆ ತೋಟಗಾರಿಕೆ ಮಾಡ್ತಾ ಇದ್ದೀವಿ. ಅವತ್ತಿನ ದಿನ 2018-19 ನಮ್ದು 0 ಪ್ರಾಫಿಟ್, ಇವತ್ತಿನ ದಿನ 1 ಕೋಟಿ 1,00,000 ತಂದಿದ್ವಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವರ್ಷದಲ್ಲಿ ರೈತರು ಉದ್ದಾರ ಆಗ್ಬೇಕಂತಂದ್ರೆ ನಮ್ಮಲ್ಲಿ ಏನ್ ಸಿಗ್ತದ ಅದನ್ನ ನೋಡ್ಕೊಂಡು ಎಲ್ಲಾ ತರದ ನೋಡ್ಕೊಂಡು ಬಳಕೆ ಮಾಡ್ಕೊಂಡು ಮೇಲಕ್ಕೆ ಬರ್ಬೇಕಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಮಾಹಿತಿ ಇಲ್ಲ ಅಂದ್ರೆ ಇಲ್ಲಿ ಬಂದ್ರೆ ಎಲ್ಲಾ ತರದ ಮಾಹಿತಿ ಸಿಗುತ್ತೆ. ಏನಾದ್ರೂ ಮಾಡ್ಬೋದು ಮನುಷ್ಯ, ನಮ್ಮ ಹತ್ರ ಇದ್ದವ್ರ ನಾವು ಬಳಸ್ಕೊಂಡು. ರೈತ ಯಾವತ್ತು ಇನ್ನೊಬ್ಬರಲ್ಲಿ ಹೋಗಿ ದುಡಿಯೋದು ಬೇಕಾಗಿಲ್ಲ, ರೈತನೇ ಇನ್ನೊಬ್ಬರಿಗೆ ಕೊಡ್ಬೋದು ಕೆಲಸ. ಆ ತರದಲ್ಲಿ ಯೋಚನೆ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ನನ್ಗೆ ಕೃಷಿ ಪಂಡಿತ ಬಂದಿದೆ ಇತ್ತೀಚೆಗೆ, ರಾಜ್ಯ ಮಟ್ಟದ 3ನೇ ಸ್ಥಾನ, ಆ ಶ್ರೇಷ್ಠ ಕೃಷಿಕ, ಬಹಳಷ್ಟು ಪ್ರಶಸ್ತಿಗಳು ಬಂದಿರ್ತಾವ. ನನ್ಗೆ ಸಿಕ್ಕಿದ್ದು 2018 ಅಂದ್ರೆ 18-19 ಇಲ್ಲಿ ಬರಗಾಲ ಬಂದಿದ್ದು, 2020 ಸ್ಟಾರ್ಟ್ ಮಾಡಿದ್ರೆ 5 ಇಲ್ಲ 6 ವರ್ಷದಾಗ ಇಷ್ಟೆಲ್ಲ ಪ್ರಾತಿನಿಧ್ಯ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ರೈತರಾಗಿ ಏನಾದ್ರೂ ಮಾಡ್ಬೋದು ಅನ್ನೋಂತ ಛಲ ಇತ್ತಂದ್ರೆ ಏನಾದ್ರೂ ಮಾಡ್ಬೋದು. ನಾವು ಬಂದ್ಬಿಟ್ಟು ಈಗ ಜಾಸ್ತಿ ಬೆಳೀತಾ ಇರೋದು ನೇರ್ಲೆ, ಚಿಲ್ಲಿ, ನೇಲ್ದಣ್ಣು, ಉಳಿದು ಚಿತಾಫಲ್ಲು, ಉಳಿದು ಎಲ್ಲ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಹಣ್ಣುಗಳು ಇರುತ್ತೆ ಎಲ್ಲ, ತೊಗರಿ ಮತ್ತೆ ಬೀಜೋತ್ಪಾದನೆ ಮಾಡ್ತೀವಿ, ತೊಗರಿ, ಹತ್ತಿ. ಏನೇನ ಸಮಸ್ಯೆ ಇದ್ರು ಕೇಳಿದ್ರೆ ಹೇಳ್ತೀನಿ, ಯಾವ್ದ್ರ ಬಗ್ಗೆ ಬೇಕಾದ್ರು ಅಷ್ಟು ಮಾತ್ರ ಹೇಳುವಲ್ಲ. ಯಾಕಂದ್ರೆ ರೈತರಾಗಿ ಒಂದು ಛಲ ಇರ್ಬೇಕಂತ ಹೇಳ್ತಾರೆ. ಒಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ಹೂ ಬೆಳೆಗಳಲ್ಲಿ ತೆರಳಿ ರೈತರು ಹಾಗೂ ಇಲಾಖೆ ಅಧಿಕಾರಿಗಳು ತಮ್ಮಲ್ಲಿರುವಂತಹ ಯೋಜನೆಗಳ ಮಾಹಿತಿಯನ್ನು, ಹಾಗೆಯೇ ಮುಂಗಾರು ಹಂಗಾಮಿಗೆ ರೈತರು ಮಾಡಬೇಕಾದಂತಹ ಕೃಷಿ ಚಟುವಟಿಕೆಗಳು, ಮುಖ್ಯವಾಗಿ ಬಿತ್ತನೆಯಿಂದ ಕಟಾವಿನವರೆಗೆ, ಮುಖ್ಯವಾಗಿ ಈ ಹಂಗಾಮಿನಲ್ಲಿ ಸುಧಾರಿತ ತಳಿಗಳ ಆಯ್ಕೆಯಾಗಿರ್ಬೋದು, ಭೂಮಿಗೆ ನೀಡುವಂತಹ ರಸಗೊಬ್ಬರಗಳ ಪ್ರಮಾಣಗಳಾಗಿರ್ಬೋದು, ಭೂಮಿಯನ್ನು ಹಸನು ಮಾಡುವಂತಹ ವಿಧಾನಗಳಾಗಿರ್ಬೋದು, ಹೀಗೆಯೇ ಸದ್ಯದಲ್ಲಿ ಬೇಕಾಗುವಂತಹ ರೈತ ಬಾಂಧವರಿಗೆ ತಾಂತ್ರಿಕ ಮಾಹಿತಿಯನ್ನು ನೀಡುವಂತಹ ಕಾರ್ಯಾಗಾರವನ್ನು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಮಾಡಲಾಗ್ತಾ ಇದೆ. ರೈತ ಬಾಂಧವರ ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ದಿನಾಂಕ 29/5/2025 ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮದ ಬಾನುಲಿ ವರದಿಯನ್ನ ಆಲಿಸಿದರೆ. ಪ್ರಸ್ತುತಪಡಿಸಿದವರು ಅಮರೇಶ್ ಆಸಿಹಾಳ್. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರ ಈಗ ಮೂಡಿ ಬರಲಿದೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಾಗೂ ಹಗುರ ಪ್ರಮಾಣದಿಂದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 75-79% ಮತ್ತು ಕನಿಷ್ಠ ಆರ್ದ್ರತೆ 68-69% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನ ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ರೈತ ಬಾಂಧವರು ಬಿತ್ತನೆಯನ್ನ ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತ ಸ್ಥಳಗಳಲ್ಲಿ ಕಟ್ಟಬೇಕು.

ಅಲಸಂದಿ 4,700 ರೂಪಾಯಿಗಳು, ಶೇಂಗಾ ಗುಂಗುರಿ 4,329 ರೂಪಾಯಿಗಳಿಂದ 5,289 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 2,200 ರೂಪಾಯಿಗಳು, ಭತ್ತ ರಾಜಹಂಸ 1,425 ರೂಪಾಯಿಗಳಿಂದ 1,600. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನ್ಯಾಗ 102.1 ಮೆಗಾಹರ್ಟ್ಸ್ಗಳು. ವೇಳೆ ಸರಿಯಾಗಿ 7:27. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಂಧುವರೆಗೆ ಕೇಳೋಣ ಹಂತಿ ಪದಗಳನ್ನ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಾಳಪ್ಪ ಚೌಡಗಿ ಮತ್ತು ಸಂಗಡಿಗರಿಂದ. ಮೊದಲ ಗುಂಡಿಗೆ ಶರಣ ಶಂಕರ ಗಂಡದು ಶರಣ ಏಕ ಬಾವುದಲೇ ದುಡೆಯುವನು, ಏಕ ಬಾವುದಲೇ ದುಡೆಯುವನು ಬಸವನ ಕಪಾದಕ ಶಿವ ಶರಣು. ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗು ಶರಣ ಏಕ ಬಾವುದಲೇ ದುಡೆಯುವನು, ಏಕ ಬಾವುದಲೇ ದುಡೆಯುವನು ನಾಮ ಬಸವನ ನಾಕ ಪಾದಕ ಶಿವ ಶರಣು. ಸತ್ತ ಬಸವಣ್ಣನ ಎತ್ತಿ ಕುತ್ತಿಗೆ ಕೊಯ್ದು ಜತ್ತಿಗೆ ಬಾರ ಮಿನಿಸುರಳು, ಸತ್ತಣ್ಣನ ಎತ್ತಿ ಕುತ್ತಿಗೆ ಕೊಯ್ದು ಜತ್ತಿಗೆ ಬಾರ ಮಿನಿಸುರಳು, ಜತ್ತಿಗೆ ಬಾರ ಮಿನಿಸುರಳಿವತಗೊಂಡು ಸತ್ತ ಸಲಿದಾನ ಲೋಕವನು. ಬಾಕಲಿ ತೋಳಿಡದು ಯಾಕಳತಿ ಚನ್ನಮ್ಮ ಲೋಕದಂತವನ ನಿನ ಮಗು, ಲೋಕದಂತವನ ನಿನ ಮಗ ಚನ್ನಮ್ಮ ಚಾಕರು ಯಾನ ಶಿವನಲು. ಬಾಕಲಿ ತೋಳಿಡದು ಯಾಕಳತಿ ಚನ್ನಮ್ಮ ಲೋಕದಂತವನ ನಿನ ಮಗು, ಲೋಕದಂತವನ ನಿನ ಮಗ ಚನ್ನಮ್ಮ ಚಾಕರು ಯಾನ ಶಿವನಲು. ಒತ್ತುತಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಅಡುಗೈಯ ಗಡಿಯ ಇಡುದಾಳು, ಅಡುಗೈಯ ಗಡಿಯ ಇಡುದಾಳು ಬಾಲೆ ಬಲ ಭೀಮಾಗೋಗಿ ಬರುತ್ತಾಳು. ಒತ್ತುತಿ ಬಣ್ಣದ ಸಿರಿ ಉಡುಲಗ ತೆಂಗಿನ ಕಾಯಿ ಅಡುಗೈಯ ಗಡಿಯ ಇಡುದಾಳು, ಗಡಿಯಾಡಿದಳು ಬಾಲಿ ಬಲ ಭೀಮಾಗೋಗಿ ಬರುತ್ತಾಳು. ಕಲ್ಲ ಕಡಬವ ಮಾಡಿ ಮುಳ್ಳ ಸಾವಿಗೆ ಮಾಡಿ ಬನ್ನಿಯಲಿ ಆಗ ಅಡಿ ಮಾಡು, ಬನ್ನಿಯಲಿ ಆಗ ಅಡಿ ಮಾಡಿ ಪಾಂಡವರು ಉಣದ ಯಾರ ವನವಾಸು. ಕಲ್ಲ ಕಡಬವ ಮಾಡಿ ಮುಳ್ಳ ಸಾವಿಗೆ ಮಾಡಿ ಬನ್ನಿಯಲಿ ಆಗ ಅಡಿ ಮಾಡು, ಬನ್ನಿಯಲಿ ಆಗ ಅಡಿ ಮಾಡಿ ಪಾಂಡವರು ಉಣ ಪಾದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ ಉಡುಬಾರು ತಾಯವ್ವ ಉಡುಬಾರು ರಾಮವ್ವ ರಾಸಿಗೆ ಉಲಸ ಕೊಡುಬಾರು ಶಾಸ್ವಿ ಬಣ್ಣದ ಸಿರಿ ರಾಸಿಗೆ ತಂದಿನಿ ಭೂಮಿ ತಾಯವ್ವ